ಜಮನಾಗೆ ನಿನ್ನ ಮದುವೆ ಮಾಡೆ ಕೊಟ್ಟಾರವ್ವ ಜಮದಿಗೆ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಕಲ್ಲವ್ವ ಕಾಸವ್ವ ಹಂದೇನವರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದಿರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ಈಗ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 602ನೇ ಸಂಚಿಕೆ ಪ್ರಸ್ತುತಪಡಿಸ್ತಾ ಇರೋರು ಸೋಮಶೇಖರ್ ರೋಡಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಏನ್ ಅನ್ಕೊಂಡಿದ್ವಿ ಅದೇ ರೀತಿಯಾದಂತಹ ವಾತಾವರಣವನ್ನ ನೋಡಿದ್ವಿ. ಬಹುತೇಕವಾಗಿ ಒಣ ವಾತಾವರಣ ಇರ್ತದ ಅಂತ ಹೇಳಿದ್ರು, ಅದರ ಜೊತೆಗೆ ಪ್ರಖರವಾದಂತಹ ಬಿಸಿಲು ಮತ್ತು ಉಷ್ಣತೆ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತಿತ್ತು. ಪ್ರಖರ ಬಿಸಿಲಿನ ಜೊತೆಗೆ ಒಣ ವಾತಾವರಣದ ಜೊತೆಗೆ ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು, ಆದರೆ ಮಳೆಯ ಸಾಧ್ಯತೆಗಳು ಒಂದೆರಡು ದಿವಸ ಅನ್ನುವಂತಹ ಮಾತು ಇತ್ತು. ಅಲ್ಲಲ್ಲಿ ಹಗುರವಾದಂತಹ ಮಳೆಗಳು, ಮತ್ತ ಒಂದ್ ವೇಳೆ ಮಳೆ ಬಂತು ಅಂತಹ ಸನ್ನಿವೇಶ ನಿರ್ಮಾಣ ಆಯಿತು ಅಂತಂದ್ರೆ ಗುಡುಗು ಮಿಂಚಿನ ಆರ್ಭಟಗಳು ಇದ್ದೇ ಇರಬಹುದು ಅನ್ನುವಂತಹ ಸೂಚನೆ ಕೂಡ ನಮ್ಮ ತಜ್ಞರು ನೀಡಿದ್ರು. ಅದೇ ಪ್ರಕಾರವಾದಂತಹ ವಾತಾವರಣ ಬಹುತೇಕವಾಗಿ ನಾವು ನೋಡಿದಿವಿ ಅಂತ ಹೇಳಿ ಹೇಳಬಹುದು. ಅದು ನಿಮ್ಮ ಅನುಭವ ಕೂಡ ಹೌದು. ಕೆಲವರು ತಾವು ನಮಗೆ ಕರೆ ಮಾಡಿ ತಮ್ಮ ವಿಚಾರಗಳನ್ನ ತಿಳಿಸಿದ್ದೀರಿ. ಮಲ್ಲಿಕಾರ್ಜುನ್ ಸುಲೇಪೇಟ್ ಅವರು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ, ಅವರ ಅನುಭವವನ್ನ ನಾವೀಗ ಕೇಳೋಣ. ನಮಸ್ಕಾರ ಸರ್, ನಾ ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಮಾತಾಡ್ತೇನೆ ಸರ್. ಸರ್, ನೀವು ವಾರದ ಮುನ್ನೋಟದಲ್ಲಿ 601 ಸಂಚಿಕೆ ಪ್ರಕಾರ ಹೇಳಿದ್ರಿ ಸರ್, April 12 April 18 ತನಕ. ಸರ್, ಅದೇ ಪ್ರಕಾರ ಬುಧವಾರ ಗುರುವಾರ ಬಿಸಿಲಿನ ವಾತಾವರಣ, ಶುಕ್ರವಾರ ಶನಿವಾರ ಮಳೆಯ ವಾತಾವರಣ, ರವಿವಾರ ಸೋಮವಾರ ಮಂಗಳವಾರ ಬಿಸಿಲಿನ ವಾತಾವರಣ 10% ಅಂತ ಹೇಳಿದ್ರಿ ಸರ್. ಶುಕ್ರವಾರ ಶನಿವಾರ 30-35% ಅಂತ ಹೇಳಿದ್ರಿ ಸರ್. ಗುಲ್ಬರ್ಗ ಬೇದರ್ ಏರಿಯಾ ಬದಲಾಕದಕ್ಕೆ ಸರ್. ಸರ್, ಬುಧವಾರ ದಿನ ಹೆಚ್ಚು ಕಡಿಮೆ ಅಂದ್ರೆ ಸಣ್ಣೂರು ಕೋಟೂರು ಕೋರುವಾರ ಗುಲ್ಬರ್ಗದಾಗ ಮಳೆ ಬಿದ್ದದೆ ಸರ್. ಬುಧವಾರ ದಿನ ನಮ್ಮ ಬಳಗದವ್ರು ಹೇಳಿರಿ. ಗುರುವಾರ ದಿನ ರಾತ್ರಿ ಜೈರಾಬಾದ್ ಸುತ್ತಮುತ್ತ ಬಿದ್ದದ್ರಿ ಸರ್. ಶುಕ್ರವಾರ ರಾತ್ರಿ ನಮ್ಮಲ್ಲಿ 12:05 ತನಕ ಒಂದ್ 20 ಸಾಧನ ಮಳೆ ಬಿದ್ದ ಸರ್. ಶನಿವಾರ ದಿನ ಸರ್ ದೊಡ್ಡ ನಿಂಗದಳ್ಳಿ ಚಿಕ್ಕ ನಿಂಗದಳ್ಳಿ ಚಂದಾಪುರ ದಾಟ ಚಿಂಚೋಳಿ ತಾಲೂಕ ದಾಟ ಹೋಗಿದ್ರಿ ಸರ್. ಅಲ್ಲಿ 3:05 3:08 ತನಕ 3 ತುಂತುರು ಹನಿ ಕಡ್ದ ಸರ್. ಸರ್, ಮತ್ತಂಗೆ ನಿನ್ನೆ ರಾತ್ರಿ ನಮ್ಮಲ್ಲಿ 11 ತುಂತುರು ಹನಿ ಕಡ್ದ ಸರ್. ಕೊಳ್ಳೂರಿನಲ್ಲಿ ಪಟ್ಪಳಿ ಕೊಳ್ಳೂರು ಹಳಿದಾಗ ತುಂತುರು ಹನಿ ಕಡ್ದ ಸರ್. ರವಿವಾರ ಬಿದ್ದ ಸರ್ ತುಂತುರು ಹನಿ, ಶನಿವಾರ ದಿನ ತುಂತುರು ಹನಿ ಬಿದ್ದ ಸರ್. ಇವತ್ತು ಸೋಮವಾರ ಸರ್ ಫುಲ್ ಬಿಸಿಲಿನ ವಾತಾವರಣ ಕೂಡಿದಂತ ಮೋಡ ಕವಿದ ವಾತಾವರಣ ಇದೆ ಸರ್. ಸರ್, ನಮ್ ನೆಂಟರದ ಇವತ್ತು ಫೋನ್ ಮಾಡಿ ಕೇಳಿದ್ರಿ ಸರ್, ಗುಲ್ಬರ್ಗ ಜಿಲ್ಲೆ ಸಣ್ಣೂರದಲ್ಲಿ ಒಂದು 20 ಸಾಧನ ಮಳೆ ಬಿದ್ದಂತಾರೆ ಸರ್. ಸರ್, ಈ ವಾರ ನೀವು ಹೇಳಿದ ಪ್ರಕಾರ ಕರೆಕ್ಟ್ ಸಕ್ಸಸ್ ಆಗಿದ್ರಿ ಸರ್. ಮುಂದಿನ ಮುನ್ನೋಟದ ಬಗ್ಗೆ ನಾವು ನೀವು ಹೇಳಿದಿರಪ್ಪ ಅಂದ್ರೆ ಅದ್ರ ತಕ್ಕ ನಾವು ಕೆಲಸ ಮಾಡ್ಕೋತಾ ಹೋಗ್ತೇವ್ರಿ ಸರ್. ಥ್ಯಾಂಕ್ ಯು ಸರ್. ಆತ್ಮೀಯರೇ, ನಾವು ತಮಗೆ ಮೆಸೇಜ್ ಕಳಿಸು ಅಂತ ಹೇಳ್ತೀವಿ. ವಿಡಿಯೋಗಳನ್ನು ಕೂಡ ಕಳಿಸಬಹುದು, ಆಡಿಯೋ ಕೂಡ ಕಳಿಸಬಹುದು. ಅದನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಬಳಸಿಕೊಳ್ತೀವಿ. ಇದರಿಂದ ನಮಗೂ ಕೂಡ ತಾವು ಏನು ಅಧ್ಯಯನ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಗೊತ್ತಾಗ್ತದೆ, ಯಾವ ರೀತಿ ತಾವು ಸ್ಪಂದನೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರ ಜೊತೆಗೆ ತಮಗ ಏನು ಅವಶ್ಯದ ಅನ್ನುವಂಥ ಮಾತು ಕೂಡ ನಮಗ ಗೊತ್ತಾಗ್ತದೆ. ಮತ್ತ ಆಕ್ಚುಲಿ ಏನಾಯಿತು ಕ್ಷೇತ್ರದೊಳಗ, ನಾವು ಹೇಳಿದಂತಹ ಸೂಚನೆಗಳೇನು, ಮತ್ತ ಸ್ಥಳದೊಳಗೆ ಏನಾಯಿತು ಅನ್ನುವಂಥದ್ದು ತಮ್ಮ ಸ್ಪಂದನೆಯಿಂದ ನಮಗ ಗೊತ್ತಾಗ್ತದೆ. ಆದ್ರೆ ಕೆಲವು ದಿನಗಳಿಂದ ನಾವು ನಮ್ಮ ಈ ಮೆಸೇಜ್ ಮಾಡುವಂತಹ ಒಂದು ಕಿಟಕಿ ಏನತ್ತದ, ವಿಂಡೋ ಇರ್ತದಲ್ಲ, ಅದನ್ನ ನಾವು ಬಂದ್ ಮಾಡಿವಿ. ಯಾಕಪ್ಪ ಅಂತಂದ್ರೆ ಈಗ ಚುನಾವಣೆಯ ಸಮಯ, ಈ ಸಮಯದೊಳಗೆ ನಾನು ಒಂದೆರಡು ಮಾತುಗಳನ್ನ ತಮಗ ಹೇಳಬೇಕು ಅನ್ನುವಂತಹ ಒಂದು ಅವಶ್ಯಕತೆ ಅದ. ಆತ್ಮೀಯರೇ, ಈ ಸಂದರ್ಭದೊಳಗೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಅಂತಂದ್ರ ಮಾದರಿ ನೀತಿ ಸಂಹಿತೆ ಜಾರಿ ಒಳಗ ಇರ್ತದ. ಸೋಷಿಯಲ್ ಮೀಡಿಯಾ ಇರಬಹುದು, ಮೀಡಿಯಾ ಇರಬಹುದು, ಅಥವಾ ಸರ್ಕಾರಿ ಮಾಧ್ಯಮಗಳಿರಬಹುದು, ಇಂಥ ಮಾಧ್ಯಮಗಳಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತಹ ಏನು ಪರ ವಿರೋಧಿ ಮಾತುಗಳೇನಿರ್ತಾವ ಅಥವಾ ಪರ ವಿರೋಧಿ ಅಭಿಪ್ರಾಯಗಳೇನಿರ್ತಾವ ಅವುಗಳನ್ನ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಚುನಾವಣಾ ಆಯೋಗ ಕೊಟ್ಟಿರ್ತದ. ಅದಕ್ಕೆ ನಾವೆಲ್ಲರೂ ಇದನ್ನ ಪಾಲಿಸೋದು ಬಹಳ ಮುಖ್ಯವಾದಂತಹದ್ದು, ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರ್ತದ. ಆದರೂ ಕೂಡ ಕೆಲವರು ಇಂತಹ ಪೋಸ್ಟ್ಗಳನ್ನ ಮಾಡುವುದು ಗಮನಕ್ಕೆ ಬಂದದ. ಅದಕ್ಕಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ವಿಂಡೋವನ್ನು ನಾವು ಬಂದ್ ಮಾಡಿದ್ವಿ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಚುನಾವಣೆ ಆಗುವ ತನಕನೂ ನಾವು ಇದರ ಕಡೆ ಬಹಳಷ್ಟು ಲಕ್ಷ್ಯ ಕೊಡಬೇಕಾಗ್ತದೆ. ನೀತಿ ಸಂಹಿತೆಯನ್ನ ನಾವು ಗೌರವ ಕೊಟ್ಟು ಕಾಪಾಡಬೇಕಾಗ್ತದೆ. ಅದಕ್ಕೆ ಈ ವಿಷಯವನ್ನ ತಾವು ಗಮನಿಸಿ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನದಾವ ಅದನ್ನ ನನ್ನ ನಂಬರ್ಗೆ ತಾವು ತಮ್ಮ ಮೆಸೇಜ್ ಮೂಲಕ, ಆಡಿಯೋ ಮೂಲಕ, ವಿಡಿಯೋ ಮೂಲಕ ನಮಗ ಕಳಿಸಬಹುದು. ಏನು ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ತಾವ ಅವುಗಳನ್ನ ತಾವು ಹಂಚಿಕೊಳ್ಳೋದಕ್ಕೆ ಯಾವುದೇ ಅಡೆತಡೆ ಇಲ್ಲ. ತಮ್ಮಲ್ಲಿ ಏನು ಅನುಭವ ಅದ ಅದನ್ನ ತಾವು ಜರೂರ್ ನಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಏನಾದರೂ ತಮಗೆ ಕೃಷಿಯೊಳಗ ಅಥವಾ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಕಷ್ಟಗಳಿದ್ದು ಅಂತಂದ್ರೆ ನಮ್ಮ ಗಮನಕ್ಕೆ ತರಬಹುದು. ಹೊಸ ವಿಷಯಗಳು ತಮಗೇನಾದರೂ ಗೊತ್ತಾಗಿದ್ದು, ತಾಂತ್ರಿಕ ವಿಷಯಗಳು ತಮಗೇನಾದರೂ ಗೊತ್ತಾಗಿದ್ದು, ಅಥವಾ ಹೊಸ ಇನ್ನೋವೇಷನ್ಸ್, ಹೊಸ ಸಂಶೋಧನೆಗಳು ತಮಗೇನಾದರೂ ಗೊತ್ತಾಗಿದ್ದು ಅಂತಂದ್ರೆ ಅವನ್ನು ಕೂಡ ತಾವು ನಮ್ಮ ಗಮನಕ್ಕೆ ತರಬಹುದು. ಹಿಂಗ ತರಹೇವಾರಿ ಸಂವಾದವನ್ನ ನಾವು ಈ ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ ಮಾಡಬಹುದಾಗಿದೆ. ಅದರ ಸದುಪಯೋಗವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದೊಳಗ ಮತ್ತೊಮ್ಮೆ ತಮಗೆ ಹೇಳ್ತಾ, ಚುನಾವಣಾ ನೀತಿ ಸಂಹಿತೆ ಜಾರಿ ಒಳಗಿರುವುದರಿಂದ ನಾವು ಈ ವಿಷಯದ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ ಅನ್ನುವಂತಹದ್ದನ್ನ ನಮ್ಮ ಗಮನದೊಳಗ ಯಾವತ್ತು ಇಡಬೇಕು. ಆತ್ಮೀಯರೇ, ಅನೇಕ ಯೋಜನೆಗಳ ಮೂಲಕ ನಾವು ವಾತಾವರಣವನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸುಮಾರು 50 ವರ್ಷಗಳ ಹಿಂದೆ ಒಂದು ಯೋಜನೆ ಸರ್ಕಾರ ಅನುಷ್ಠಾನಕ್ಕೆ ತಂದಿತ್ತು. ಅದು ಏನಪ್ಪಾ ಅಂತಂದ್ರೆ ಹುಲಿ ಸಂರಕ್ಷಣಾ ಯೋಜನೆ, ಪ್ರಾಜೆಕ್ಟ್ ಟೈಗರ್ ಅನ್ನುವಂಥದ್ದು. 1973 ಈ ಹುಲಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತಂದಿತ್ತು. 50 ವರ್ಷಗಳ ಆದ ನಂತರ ಈಗ ಸನ್ನಿವೇಶವನ್ನ ನೋಡಿದ್ರೆ ಏನು, ಸರ್ಕಾರ ಒಂದು ಗುರಿಯನ್ನ ಹೊಂದಿತ್ತು ಮತ್ತು ಧ್ಯೇಯೋದ್ದೇಶವನ್ನು ಹೊಂದಿತ್ತು, ಅದು ಬಹುತೇಕ ಸಫಲ ಆಗ್ಯದ ಅನ್ನುವಂಥದ್ದು ನಮಗ ನಿಮಗ ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ ಅಂತ ಹೇಳ್ಬಹುದು. ಪ್ರಾಜೆಕ್ಟ್ ಟೈಗರ್ ಮೂಲಕ ನಮ್ಮ ದೇಶದೊಳಗಿರುವಂತಹ ಹುಲಿಗಳ ಗಣತಿ ಮಾಡುವುದು, ಅದರ ಜೊತೆಗೆ ಒಂದು ಪೂರಕವಾದಂತಹ ಒಂದು ಪರಿಸರವನ್ನ ನಿರ್ಮಾಣ ಮಾಡಿ ಹುಲಿಗಳ ಸಂತತಿಯನ್ನ ಅಭಿವೃದ್ಧಿ ಮಾಡುವುದು, ಹುಲಿಗಳ ಸಂಖ್ಯೆಯನ್ನ ಅಭಿವೃದ್ಧಿ ಮಾಡುವಂತಹದ್ದು ಈ ಧ್ಯೇಯೋದ್ದೇಶಗಳಲ್ಲಿ ಮುಖ್ಯವಾದಂತಹದ್ದು ಅಂತ ಹೇಳಿ ಹೇಳಬಹುದು. 50 ವರ್ಷಗಳ ನಂತರ ನಮ್ಮ ದೇಶದೊಳಗ ಇಡೀ ವಿಶ್ವದ ಶೇಕಡ 75% ಹುಲಿಗಳು ಅದಾವ ಅನ್ನುವಂಥದ್ದು ಬಹಳ ದೊಡ್ಡ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳಿ ಹೇಳ್ಬಹುದು. ಇಡೀ ಜಗತ್ತಿನ ಶೇಕಡ 75% ಭಾಗ ನಮ್ಮ ದೇಶದೊಳಗ ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗಿನ ಒಂದು ಹುಲಿಗಳ ಸಂಖ್ಯೆ ನಾವು ನೋಡಿದ್ರೆ 3,167 ಹುಲಿಗಳು ದೇಶದೊಳಗ ಅದಾವ ಗಣತಿ ಮೂಲಕ ಅದು ಗೊತ್ತಾಗಿದೆ. 2018 2,967 ಹುಲಿಗಳಿದ್ದು 2006 ಗಣತಿ ಚಾಲುವಾಯಿತು. ಒಂದೇ ಸಲ ಗಣತಿ ಮಾಡಿದಾಗ ನಮಗ ಸಿಕ್ಕಂತಹ ಹುಲಿಗಳ ಸಂಖ್ಯೆ 1,411. ಆ ನಂತರ 2010 1,706 ಹುಲಿಗಳು, 2014 2,226 ಹುಲಿಗಳು ಇದ್ದು ಈಗಿನ ಸಂಖ್ಯೆಯನ್ನ ನಾವು ನೋಡಿದ್ರೆ ಕಳೆದ ವರ್ಷ ಹುಲಿ ಗಣತಿ ಆಯಿತು. ಅದರ ಪ್ರಕಾರ ಒಟ್ಟು ನಮ್ಮಲ್ಲಿ ಈಗ 3,167 ಹುಲಿಗಳು ಅದಾವ ಅಂತೇಳಿ ಅಧಿಕೃತವಾದಂತಹ ಒಂದು ಮಾಹಿತಿ ನಮಗೆ ಸಿಕ್ಕದ. ಕಳೆದ 4 ಹುಲಿಗಳ ಸಂಖ್ಯೆ ಒಳಗ 200 ಹೆಚ್ಚಳ ಆಗಿರುವುದು ಬಹಳ ಖುಷಿ ಕೊಡುವಂತಹ ವಿಚಾರ ಅಂತೇಳಿ ಅನ್ಬಹುದು. ಹುಲಿಗಳ ಸಂಖ್ಯೆ ಒಳಗ ಭಾರತ ವಿಶ್ವದೊಳಗೆ ಮುಂಚೂಣಿ ಒಳಗಿರುವಂತಹದ್ದು ಹೆಮ್ಮೆಯ ಸಂಗತಿ ಅಂತೇಳಿ ಹೇಳಬಹುದು. ಬೇರೆ ದೇಶಗಳಲ್ಲಿ ವನ್ಯಜೀವಿಗಳು ಕಡಿಮೆ ಆಗ್ತಾ ಇರುವಾಗ ಭಾರತದೊಳಗ ಸಂಸ್ಕೃತಿ, ಪರಂಪರೆ ಮತ್ತು ಜೈವಿಕ ವೈವಿಧ್ಯತೆಯ ಕಾಳಜಿಯಿಂದಾಗಿ ಹುಲಿಗಳ ಸಂತತಿ ಹೆಚ್ಚದ. ಪರಿಸರ ಮತ್ತು ಆರ್ಥಿಕತೆಗೆ ಸಮಾನ ಆದ್ಯತೆ ನೀಡ್ತಾ ಇರುವುದು ಇದಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಹುಲಿಗಳ ಕುರಿತು ನಮ್ಮ ದೇಶದೊಳಗ 1,000 ವರ್ಷಗಳ ಇತಿಹಾಸ ಇದೆ. ಮಧ್ಯಪ್ರದೇಶದೊಳಗ ಹಳೆಯ ಶಿಲಾ ಚಿತ್ರಕಲೆ ಒಳಗ ಹುಲಿಗಳ ಚಿತ್ರಗಳದಾವ. ಮಹಾರಾಷ್ಟ್ರದೊಳಗಿರುವಂತಹ ವರ್ಲಿ ಅಂತಹ ಹಲವು ಸಮುದಾಯಗಳು ಹುಲಿಯನ್ನ ಪೂಜಿಸ್ತಾವ. ಅನೇಕ ಜನಸಮುದಾಯಗಳು ಬಂಧುಗಳು ಅಂತೇಳಿ ಭಾವಿಸ್ತಾವ. ಇನ್ನೊಂದು ಖುಷಿ ಕೊಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಕರ್ನಾಟಕ ಹುಲಿಗಳ ಸಂಖ್ಯೆ ಒಳಗ ಕಳೆದ ಬಾರಿಯ ವರದಿ ಒಳಗ ದೇಶದೊಳಗ 2ನೇ ಸ್ಥಾನವನ್ನ ಪಡ್ಕೊಂಡಿತ್ತು. ಮೊದಲೇ ಸ್ಥಾನದೊಳಗ ಮಧ್ಯಪ್ರದೇಶದೊಳಗ ಹೆಚ್ಚಿನ ಸಂಖ್ಯೆಯ ಹುಲಿಗಳು ಇದ್ದಾವೆ ಅನ್ನೋದು ವರದಿಯಾಗಿತ್ತು. ನಮ್ಮ ರಾಜ್ಯದ ಬಗ್ಗೆ ಹೇಳುವುದಾಯ್ತಪ್ಪ ಅಂತಂದ್ರೆ ಹುಲಿಗಳ ಸಂರಕ್ಷಣೆಯೊಳಗ ಮುಖ್ಯವಾದಂತಹ ಪಾತ್ರ ನಮ್ಮ ರಾಜ್ಯದಿದೆ. ಕರ್ನಾಟಕ 5 ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿದೆ. ಮೊದಲೇ ಸಲ 1973 ಬಂಡೀಪುರವನ್ನ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಲಾಯಿತು. 1998 ಭದ್ರಾ ಅಭಯಾರಣ್ಯವನ್ನ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ, 1999 ನಾಗರಹೊಳೆ, 2007 ದಾಂಡೇಲಿ ಕಾಳಿ ಮತ್ತು 2011 ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಲಾಯಿತು. ಭಾರತದ 18 ರಾಜ್ಯಗಳಲ್ಲಿ ಒಟ್ಟು 52 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದೊಳಗ ಹುಲಿಗಳ ವಾಸಕ್ಕೆ ಯೋಗ್ಯವಾದಂತಹ ವಾತಾವರಣದ ಅಲ್ಲದೆ ಹುಲಿಗಳ ಸಂರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು ಇದರಿಂದಾಗಿ ಸಂಖ್ಯೆ ಒಳಗ ಏರಿಕೆ ಆಗ್ಯದ ಅಂಥೇಳಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇದು ನಿಜ ಕೂಡ ಹೌದು. ನಾವು ಈ ಸಂಖ್ಯೆಯನ್ನು ನೋಡಿದ್ರೆ ಕಳೆದ 4 ವರ್ಷಗಳಲ್ಲಿ 200 ಹುಲಿಗಳು ಹೆಚ್ಚಳ ಆಗಿರುವುದು ಗಮನಕ್ಕೆ ಬರ್ತದೆ. ಇದು ಇಲಾಖೆ ಮಾಡಿದಂತಹ ಪ್ರಯತ್ನಗಳಿಗೆ ಸಿಕ್ಕಂತಹ ಬಹುಮಾನ ಅಂತೇಳಿ ಹೇಳಬಹುದು. ಆತ್ಮೀಯರೇ, ಇನ್ನೊಂದು ವಿಶೇಷ ದಿನವನ್ನ ನಾವು ಇದೇ ವಾರದೊಳಗೆ ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 22 ವಿಶ್ವ ಭೂಮಿ ದಿನ ಅಂತೇಳಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ವರ್ಲ್ಡ್ ಅರ್ತ್ ಡೇ ಅಂತೇಳಿ ಪ್ರತಿ ವರ್ಷ ಒಂದು ಧ್ಯೇಯೋದ್ದೇಶವನ್ನ ಇಟ್ಟುಕೊಂಡು, ಒಂದು ಘೋಷವಾಕ್ಯವನ್ನ ಇಟ್ಟುಕೊಂಡು ಆಚರಣೆ ಮಾಡುವುದು ತಮಗ ಗೊತ್ತಿರುವಂತಹದ್ದು. ಈ ಭೂಮಿ ದಿನವನ್ನ ಆಚರಣೆ ಮಾಡುವುದರ ಉದ್ದೇಶ ತಮಗ ಗೊತ್ತದ. ನಮ್ಮ ಭೂಮಿ ಮೇಲೆ ಈಗ ಸಾಕಷ್ಟು ಪ್ರಮಾಣದೊಳಗ ಮಾಲಿನ್ಯ ಆಗ್ತಾ ಇದೆ. ಅದು ಜಲಮಾಲಿನ್ಯ ಇರಬಹುದು, ವಾಯುಮಾಲಿನ್ಯ ಇರಬಹುದು, ಮಣ್ಣಿನ ಮಾಲಿನ್ಯ ಇರಬಹುದು, ಏನು ನಮ್ಮ ಸಂಪನ್ಮೂಲಗಳದಾವ ಅಂತಹ ಎಲ್ಲಾ ಸಂಪನ್ಮೂಲಗಳಿಗೆ ಈಗ ಮಾಲಿನ್ಯದ ಭೀತಿ ಎದುರಾಗಿದೆ. ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆ ಹೆಚ್ಚಳದಿಂದಾಗಿ ಏನಾಗ್ತಾ ಇದೆ ಅಂತಂದ್ರ, ನಮ್ಮ ಏನು ಪಂಚಭೂತಗಳದಾವ ಅವೆಲ್ಲ ವಿಷಯುಕ್ತ ಆಗ್ತಾ ಇರೋದು, ಮತ್ತ ಅದರ ಮೂಲಕ ನಮ್ಮ ಇಡೀ ಮನುಕುಲ ಮತ್ತ ಭೂಮಿ ಮೇಲೆ ವಾಸವಾಗಿರುವಂತಹ ಏನು ಜೀವಿಗಳದಾವ ಅವುಗಳ ಜೀವನಕ್ಕೂ ಕೂಡ ಸಂಚಕಾರ ಒದಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಆಧುನಿಕ ಬದುಕಿಗಾಗಿ ನಾವೇನು ನಮ್ಮ ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದೀವಿ, ಆಧುನಿಕತೆಗಾಗಿ ನಮ್ಮ ಹೊಸ ಹೊಸ ಬಿಲ್ಡಿಂಗ್ಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇದನ್ನ ಪರಿಸರಕ್ಕೆ ಪೂರಕವಾಗಿ ಮಾಡದೆ ಹೋದರೆ ಏನೇನು ಪರಿಣಾಮಗಳಾಗ್ತಾವ ಅನ್ನೋದನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಏನೇ ಅಭಿವೃದ್ಧಿ ಮಾಡಿದ್ರು ಸಹಿತ ಅಥವಾ ಏನೇ ನಮ್ಮ ಚಟುವಟಿಕೆಗಳನ್ನ ಪರಿಸರದ ಸಂದರ್ಭದೊಳಗೆ ಹೇಳಬೇಕಾಯ್ತಪ್ಪ ಅಂತಂದ್ರ, ಪೂರಕವಾದಂತಹ ಚಟುವಟಿಕೆಗಳನ್ನ ನಾವು ಮಾಡಿಕೊಂಡು ಸಹಜವಾಗಿ ಬದುಕುವುದರ ಕಡೆ ನಾವು ಗಮನ ಕೊಡಬೇಕಾಗಿದೆ. ಇಲ್ಲಿ ತನಕ ಸಾಕಷ್ಟು ಅಂಕಿ ಸಂಖ್ಯೆಗಳನ್ನ ನಾವು ನೋಡಿವಿ. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಸಲ್ಫರ್ ಡೈಆಕ್ಸೈಡ್ ಉತ್ಪಾದನೆ ಆಗ್ತಾ ಇದೆ, ಮತ್ತೆ ವಾತಾವರಣದೊಳಗೆ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೆ, ವಿಶೇಷವಾಗಿ ಹಸಿರು ಮನೆ ಪರಿಣಾಮಗಳನ್ನು ನೀಡುವಂತಹ ಅನಿಲಗಳ ಉತ್ಪಾದನೆಯಿಂದ ಭೂಮಿಯ ಕಾವು ಹೆಚ್ಚಾಗ್ತಾ ಇದೆ. ಈ ಭೂಮಿಯ ಕಾವು ಹೆಚ್ಚಾದ ನಂತರ ಏನಾಗ್ತಾ ಇದೆ ಅಂತಂದ್ರೆ, ವಾತಾವರಣದ ಮೇಲೆ ದುಷ್ಪರಿಣಾಮ ಬೀರಿ ನಮ್ಮ ಮಳೆಗಳ ಮೇಲೆ, ಮಾನ್ಸೂನ್ ಮೇಲೆ, ಉಷ್ಣತೆಯ ಮೇಲೆ ಎಲ್ಲಾ ಬೇರೆ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗಿದೆ. ಇವತ್ತಿನ ದಿವಸ ಗಂಭೀರವಾದಂತಹ ಹೆಜ್ಜೆಗಳನ್ನು ನಾವು ಇಡಬೇಕಾಗಿದೆ. ಸಾಮಾನ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ, ಗಿಡಗಳನ್ನು ನೆಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಮಾಡಬಾರದು, ಅದರ ಜೊತೆಗೆ ಗ್ರೀನ್ ಎನರ್ಜಿ ಹಸಿರು ಶಕ್ತಿಯ ಸಂಪನ್ಮೂಲಗಳನ್ನು ನಾವು ಬಳಸಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಸೌರ ವಿದ್ಯುತ್ತನ್ನು ನಾವು ಉಪಯೋಗ ಮಾಡುವಂತಹದ್ದು, ಪವನ ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡುವಂತಹದ್ದು, ಇವುಗಳ ಕಡೆ ನಾವು ಗಮನ ಹರಿಸಿದ್ರೆ ಬಹುಶಃ ನಾವು ಭೂಮಿಯ ಮಾಲಿನ್ಯವನ್ನ ಕಡಿಮೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಒಂದು ಗಂಭೀರವಾದಂತಹ ಒಂದು ಹೆಜ್ಜೆ ಮತ್ತು ಫಲಪ್ರದವಾದಂತಹ ಒಂದು ಹೆಜ್ಜೆಯನ್ನ ಇಡಬಹುದು ಅಂತೇಳಿ ಅನಿಸ್ತದೆ. ಅದೇ ಮಾತನ್ನ ನಮ್ಮ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ಸಾಧ್ಯದ ಅಷ್ಟು ನಾವು ಗಿಡಗಳನ್ನು ಹಚ್ಚುವಂತಹ ಒಂದು ಪರಿಪಾಠವನ್ನ ಮಾಡಿಕೊಳ್ಬೇಕು. ಗಿಡಗಳನ್ನು ಹಚ್ಚಿದ್ರೆ ಏನಾಗ್ತದೆ, ಅವು ಆಮ್ಲಜನಕವನ್ನ ವಾತಾವರಣಕ್ಕೆ ನೀಡ್ತಾವ, ಮತ್ತ ವಾತಾವರಣದೊಳಗೆ ಇರುವಂತಹ ವಿಷಾನಿಲಗಳೇನದಾವ, ವಿಶೇಷವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನ ಅದನ್ನ ಹೀರಿಕೊಂಡು ಆಹಾರ ಉತ್ಪಾದನೆ ಮಾಡ್ತಾವ, ಮತ್ತ ಆಕ್ಸಿಜನ್ ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಡ್ತಾವ. ಹಿಂಗಾಗಿ ಅವು ಆಮ್ಲಜನಕದ ಫ್ಯಾಕ್ಟರಿಗಳಾಗಿ ಇಡೀ ಭೂಮಿಗೆ ಒಂದು ಆಮ್ಲಜನಕದ ಮೂಲಕ ಶಕ್ತಿಯನ್ನ ತುಂಬುತ್ತಾವ ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ. ಅದಕ್ಕೆ ಈ ನಿಟ್ಟಿನೊಳಗೆ ನಾವು ಗಂಭೀರವಾದಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಆಮೇಲೆ ನಮಗೆ ಬೇಕಾದಂತಹ ಜೀವಿಗಳೇನದಾವ, ಅವು ಕೀಟಗಳಿರಬಹುದು, ಪಕ್ಷಿಗಳಿರಬಹುದು, ಪ್ರಾಣಿಗಳಿರಬಹುದು, ಅವುಗಳ ಸಂಖ್ಯೆ ಹೆಚ್ಚಾಗುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಒಂದು ವೇಳೆ ಒಂದು ಗಿಡ ಹೆಚ್ಚಿನ ಬೀಜಗಳನ್ನ ಬಿಟ್ಟು ಹಣ್ಣುಗಳನ್ನ ಬಿಟ್ಟು ಅದರ ಸಂತತಿಯನ್ನ ಮುಂದುವರೆಸಬೇಕಾದ್ರೆ ಅದಕ್ಕೆ ಪರಾಗಸ್ಪರ್ಶ ಆಗಬೇಕಾಗ್ತದೆ. ಪರಾಗಸ್ಪರ್ಶ ಆಗಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕೀಟಗಳು ಬೇಕು. ಕೀಟಗಳಲ್ಲಿ ಕೂಡ ವಿಶೇಷವಾಗಿ ಜೇನು ನೊಣಗಳಿರಬೇಕಾಗ್ತದೆ. ಜೇನು ನೊಣಗಳು ಈ ಭೂಮಿ ಮೇಲೆ ಇರುವಂತಹ ಸುಮಾರು 400 ಹೆಚ್ಚು ಆಹಾರ ಬೆಳೆಗಳನ್ನ ಪರಾಗಸ್ಪರ್ಶ ಮಾಡಿ ನಮಗೆ ಆಹಾರ ತಯಾರಿಸಿಕೊಡುವಂತಹ ಬೆಳೆಗಳನ್ನ ಕಾಪಾಡ್ತಾವ. ಅದಕ್ಕೆ ಅಂಥ ಜೇನು ನೊಣಗಳಿಗೆ ನಾವು ಒಳ್ಳೆಯ ಸೂಕ್ತವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡಬೇಕು. ಅಂದ್ರೆ ರಾಸಾಯನಿಕಗಳನ್ನ ಬಳಸದೇ ಇರುವಂತಹ ಕೃಷಿಯನ್ನ ಮಾಡಬೇಕು. ವಿಷಯುಕ್ತವಾದಂತಹ ರಾಸಾಯನಿಕಗಳನ್ನ ನಾವು ಬಳಸಿದ್ರೆ ಅವುಗಳಿಗೆ ಕೂಡ ಸಂಚಕಾರ ಒದಗ್ತದ. ಅವು ಒಂದ್ ವೇಳೆ ಸತ್ತು ಹೋದು ಅಂತಂದ್ರೆ ನಮ್ಮನ್ನ ಉಳಿಸಂತವರು ಬಹುಶಃ ಯಾರು ಇರುವುದಿಲ್ಲ ಅನ್ನುವ ಮಾತನ್ನ ನಾವು ಗಮನಿಸಬೇಕು. ಅದಕ್ಕೆ ನಮಗ ಬೇಕಾದಂತಹ ಸ್ನೇಹಿ ಆಗಿರುವಂತಹ ಜೀವಿಗಳನ್ನ ನಾವು ಉಳಿಸೋದ್ರ ಕಡೆ ಲಕ್ಷ್ಯ ಕೊಡಬೇಕಾಗಿದೆ. ಆ ನಿಟ್ಟಿನೊಳಗೆ ನಾವು ಹೆಜ್ಜೆ ಹಾಕಬೇಕಾಗಿದೆ. ಆತ್ಮೀಯರು, ಈ ಭೂಮಿ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿಲ್ಲ. ಭೂಮಿ ಬಹಳ ಅದ್ಭುತವಾದಂತಹ ಒಂದು ಗ್ರಹ, ಹಸಿರು ಗ್ರಹ. ಇದನ್ನ ನೀಲಿ ಗ್ರಹ ಅಂತಲೂ ಕೂಡ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇದರ ಮೇಲೆ ಮೂರರಷ್ಟು ನೀರು ಇದೆ, ಒಂದು ಭಾಗ ನೆಲ ಇದೆ. ಇಡೀ ಬ್ರಹ್ಮಾಂಡದೊಳಗೆ ಇಲ್ಲಿ ತನಕ ನಮಗೆ ಗೊತ್ತಿರುವಂತಹ ಜೀವಂತ ಗ್ರಹ ಅಂತಂದ್ರೆ ಭೂಮಿ. ಇದು ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಹುಟ್ಟಿತು ಅಂತ ಹೇಳಿ ವಿಜ್ಞಾನಿಗಳು ಲೆಕ್ಕ ಹಾಕ್ತಾ ಇದ್ದಾರೆ. ಇದರ ಆಕಾರ ಹೆಂಗದ ಅಂತ ಹೇಳಿ ಕೇಳಿದ್ರೆ ನಾವು ಭೂಮಿ ದುಂಡಾಗ್ಯದ ಅಂತ ಹೇಳಿ ಹೇಳ್ತೀವಿ. ಮೊದಲಿನ ದಿನಗಳಲ್ಲಿ, ಇನ್ನೂ ಭೂಮಿ ಬಗ್ಗೆ ಗೊತ್ತಿರಲಾರದಂತಹ ದಿನಗಳಲ್ಲಿ, ಈ ಭೂಮಿ ಸಪಾಟದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಜನಸಾಮಾನ್ಯರು. ಆದ್ರೆ ವಿಜ್ಞಾನಿಗಳು ಅದನ್ನ ಕಂಡುಕೊಂಡ್ರು, ಭೂಮಿ ಸಪಾಟಾಗಿಲ್ಲ ಅನ್ನುವಂತಹ ಮಾತು. ಮತ್ತೆ ಈಗಿನ ತಜ್ಞರು ಹೇಳುವ ಪ್ರಕಾರ ನಿಖರವಾಗಿ ಪೂರ್ತಿ ಭೂಮಿ ದುಂಡುಗೂ ಸಹಿತ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸಪಾಟು ಇಲ್ಲ, ಹೆಚ್ಚು ಕಡೆ ಸಂಪೂರ್ಣವಾಗಿ ದುಂಡುಗೂ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದರೊಳಗೆ ವ್ಯತ್ಯಾಸಗಳಾವ. ನಾವು ಸ್ಯಾಟಲೈಟ್ ಚಿತ್ರಗಳನ್ನ ನೋಡಿದ್ರೆ ಒಂದು ಕಿತ್ತಳೆ ಹಣ್ಣಿನ ಆಕಾರದ ಭೂಮಿ ನಮಗೆ ಕಾಣಿಸ್ತದ. ಭೂಮಧ್ಯ ರೇಖೆಯೊಳಗೆ ಏನು ಭೂಮಿಯ ಸುತ್ತಳತೆ ಅದ, ಅದು 12,756 ಕಿಲೋಮೀಟರ್ ನಷ್ಟದ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ನಡುವಿನ ಒಂದು ಭೂಮಿಯ ಸುತ್ತಳತೆ ಎಷ್ಟದಪ್ಪ ಅಂತಂದ್ರೆ 12,714 ಕಿಲೋಮೀಟರ್ ನಷ್ಟದ. ಒಟ್ಟು ಈ ಎರಡಕ್ಕೂ ಒಂದು 42 ಕಿಲೋಮೀಟರ್ ನಷ್ಟು ಅಂತರ ಬರ್ತದ. ಅಂದ್ರೆ ಗಮನಿಸಬೇಕು, ಅಗದಿ ಸೂಕ್ಷ್ಮವಾಗಿ ಭೂಮಿ ದುಂಡಗಿಲ್ಲ ಅನ್ನುವಂತಹ ಮಾತು ನಮಗ ಇದರಿಂದ ಗೊತ್ತಾಗ್ತದೆ. ಭೂಮಿ ಬಗ್ಗೆ ಬಹಳ ಆಶ್ಚರ್ಯಕರವಾದಂತಹ ಮಾಹಿತಿ ಅದ. ಭೂಮಿ ಬಗ್ಗೆ ಆಶ್ಚರ್ಯಕರವಾದಂತಹ ಮಾಹಿತಿಗಳು ನಮಗ ಲಭ್ಯ ಆಗ್ತಾವ. ಕೇಳ್ಕೋತ ಹೋದ್ರ, ಭೂಮಿ ಹುಟ್ಟಿದಾಗ ಭೂಮಿಯ ಮೇಲಿನ ಒಂದು ದಿನದ ಅವಧಿ ಎಷ್ಟಿತ್ತು ಅಂತ ಹೇಳಿ ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಿ? ಈಗಿನ ಒಂದು ದಿವಸದ ಅವಧಿ ಎಷ್ಟು ಅಂತ ಹೇಳಿ ಕೇಳಿದ್ರೆ ನೀವು ಹೇಳ್ತೀರಿ 24 ತಾಸು ಒಂದು ದಿವಸಕ್ಕೆ ಅದ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಆದ್ರೆ ಭೂಮಿ ಹುಟ್ಟಿದಾಗ ಈ ಅವಧಿ ಬಹಳ ಕಡಿಮೆ ಇತ್ತು. ಬಹಳ ಕಡಿಮೆ ಅಂತಂದ್ರೆ ಎಷ್ಟು? ಕೇವಲ 6 ತಾಸದೊಳಗ ಒಂದು ದಿವಸ ಮುಗೀತಿತ್ತು. ಅಂದ್ರ ಭೂಮಿಯ ತಿರುಗುವಂತಹ ವೇಗ ಏನಿತ್ತು ಅದು ಬಹಳ ಬಹಳ ಬಹಳ ತೀವ್ರವಾಗಿತ್ತು ಅಂತ ಹೇಳ್ಬಹುದು. ಅದು ಬದಲಾಗ್ತಾ ಈಗ 24 ತಾಸಿಗೆ ಬಂದಿದೆ. 620 ದಶಲಕ್ಷ ವರ್ಷಗಳ ಹಿಂದೆ ಅದು 22 ತಾಸಾಯ್ತು, ಈಗ ಅದು 24 ತಾಸಾಗಿದೆ. ದಿನದ ಅವಧಿ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿ 100 ವರ್ಷಕ್ಕೆ 1.7 ಮಿಲಿ ಸೆಕೆಂಡ್ಗಳಷ್ಟು ಹೆಚ್ಚಾಗ್ತಾ ಇರೋದನ್ನ ತಜ್ಞರು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರತಿ 100 ವರ್ಷಕ್ಕೆ 1.7 ಮಿಲಿ ಸೆಕೆಂಡ್ಗಳಷ್ಟು ವೇಗ ಹೆಚ್ಚಾಗ್ತಾ ಇದೆ ಅಂತೇಳಿ. ಈ ದಿನದ ಅವಧಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನುವಂತಹದ್ದೇನಾದ್ರೂ ನಿಮ್ಮ ಮನಸ್ಸಿನೊಳಗೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಹೇಳ್ತಾವ? ಖಂಡಿತವಾಗಿ ಕೆಲವರಲ್ಲಿ ಕೂಡ ಹೇಳಬಹುದು. ಯಾಕೆ ಈ ದಿನದ ಅವಧಿ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಚಂದ್ರನ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಇದರ ಮೇಲೆ ಪರಿಣಾಮ ಆಗ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಭೂಮಿಯ ದಿನದ ಅವಧಿ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಭೂಮಿ ಮೇಲೆ ಅತ್ಯಂತ ಒಣ ಪ್ರದೇಶ ಯಾವುದು ಅಂತ ಹೇಳಿ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ಕೆಲವರಾದ್ರೂ ಮರುಭೂಮಿಗಳು ಅಂತ ಹೇಳಿ ಕೇಳಬಹುದು. ಅಂತ ಒಂದು ಊಹೆಯನ್ನ ನಾವು ಮಾಡಿಕೊಳ್ಬಹುದು. ನಿಜ ಯಾರು ಮರುಭೂಮಿ ಅಂತ ಹೇಳಿ ಅಂತ ಇದ್ದೀರಿ, ಅದು 100ಕ್ಕೆ 100ರಷ್ಟು ಸತ್ಯ. ಅದರೊಳಗೂ ವಿಶೇಷವಾಗಿ ದಕ್ಷಿಣ ಅಮೆರಿಕದ ಚಿಲಿ ದೇಶದೊಳಗ ಒಂದು ಮರುಭೂಮಿ ಅದ, ಅದರ ಹೆಸರು ಅಟಕಾಮ ಮರುಭೂಮಿ ಅಂತೇಳಿ. ಬಹಳ ದೊಡ್ಡ ಮರುಭೂಮಿ ಇದು, ಜಗತ್ತಿನೊಳಗ ಅತ್ಯಂತ ಒಣ ಪ್ರದೇಶ ಇರುವಂತಹ ಮರುಭೂಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಾರ್ಷಿಕವಾಗಿ ಎಷ್ಟು ಮಳೆ ಆಗ್ತದೆ ಗೊತ್ತಾ? ಕೇವಲ 0.8 ಮಿಲಿಮೀಟರ್ನಷ್ಟು. 1 ಮಿಲಿಮೀಟರ್ ಇಲ್ಲ, 0.8 ಮಿಲಿಮೀಟರ್ನಷ್ಟು ವಾರ್ಷಿಕ ಮಳೆ ಆಗ್ತಾ ಇದೆ. ಇದು ಎಲ್ಲದ ಅಟಕಾಮ ಮರುಭೂಮಿ ಬಗ್ಗೆ ನಿಮಗೆ ಹೇಳಬೇಕು ಅಂತಂದ್ರೆ, ನೀವು ಚಿಲಿ ದೇಶ ಎಲ್ಲದ, ದಕ್ಷಿಣ ಅಮೆರಿಕ ಎಲ್ಲದ ಅಂತ ಹೇಳಿ ಕೇಳಬಹುದು. ಅದಕ್ಕೆ ಒಂದು ಸರಳವಾದಂತಹ ಉದಾಹರಣೆ ಕೊಡ್ತೀನಿ. ಈ ಒಂದು ಅಟಕಾಮ ಮರುಭೂಮಿ ಪೆಸಿಫಿಕ್ ಮಹಾಸಾಗರ, ಶಾಂತ ಮಹಾಸಾಗರ ಅಂತೇಳಿ ಜಗತ್ತಿನ ಅತ್ಯಂತ ದೊಡ್ಡ ಸಾಗರ ಏನಿದೆ ಅದರ ಮಗ್ಗಲಿರುವಂತಹ ಭೂಪ್ರದೇಶ. ಅಷ್ಟಾದರೂ ಸಹಿತ ಅಲ್ಲಿ ವಾರ್ಷಿಕ ಮಳೆಯ ಪ್ರಮಾಣ ಅತ್ಯಂತ ಕಡಿಮೆ. ಅಟಕಾಮ ಮರುಭೂಮಿಯ ಕೆಲಕಾಮ ಅನ್ನುವಂತಹ ಒಂದು ನಗರದೊಳಗ ಸುಮಾರು 400 ವರ್ಷ ಮಳೆನೇ ಇದ್ದಿದ್ದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ನಗರ ಮಳೆನೇ ನೋಡಲಿಲ್ಲ 400 ವರ್ಷಗಳು. ಆದ್ರೆ 1972ರೊಳಗೆ ಒಂದು ಸಲ ಬಿರುಗಾಳಿ ಬೀಸಿ ಅಲ್ಲಿ ಸ್ವಲ್ಪ ತೇವ ಆಗಿತ್ತು. ಮರುಭೂಮಿ ಅಂತಂದ್ಕೊಳ್ಳೆ ನಿಮಗೆ ಏನಸ್ತದ? ಬರೀ ಬಿಳಿ ಉಸುಕು, ಭಯಂಕರ ಬಿಸಿಲು, ಒಣಹವೆ ಇವೆಲ್ಲ ಸಾಮಾನ್ಯ ಅಂತೇಳಿ ನೀವು ತಿಳ್ಕೊಂಡಿರ್ತೀರಿ. ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿಗಳಿಗೂ ಸಹಿತ ನಾವು ಇದನ್ನು ನೋಡ್ತಾ ಇದ್ದೀವಿ. ಅರೇಬಿಯಾದ ಮರಳುಗಾಡಿನಲ್ಲಿ ಸಹಿತ ನಾವು ಇದನ್ನು ನೋಡ್ತಾ ಇದ್ದೀವಿ. ಆದ್ರೆ ಅಟಕಾಮ ಮರುಭೂಮಿ ಏನದಲ್ಲ, ಇದರ ವಿಶೇಷತೆ ಏನು ಅಂತಂದ್ರೆ ಇದು ಉಳಿದ ಮರುಭೂಮಿಗಳಿಂದ ಬಹಳ ತಂಪಾಗಿರುವಂತಹ ಮರುಭೂಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ವಿಶೇಷ ಅಲ್ಲ, ಇಲ್ಲಿ ಬಿಸಿಲಿನ ಬಾಧೆ ಅಷ್ಟಿಲ್ಲ ಅನ್ನುವಂತಹ ಮಾತನ್ನ ನಾವು ನೋಡಬಹುದು. ಆದ್ಮೇಲೆ ಮರಳುಗಾಡು ಅಂತಂದ್ರೆ ಏನು? ಅಲ್ಲಿ ಏನು ಬೆಳೆಯಂಗಿಲ್ಲ, ನೀರಿರಂಗಿಲ್ಲ, ಸಸ್ಯಗಳಿರಂಗಿಲ್ಲ, ಆಹಾರ ಉತ್ಪಾದನೆ ಆಗಂಗಿಲ್ಲ. ಇದು ಯಾಕಂತಂದ್ರೆ ಅಲ್ಲಿ ಕಾಲಕಾಲಕ್ಕೆ ಮಳೆ ಆಗಂಗಿಲ್ಲ. ಮಳೆ ಯಾಕಾಗಂಗಿಲ್ಲ ಅಂತಂದ್ರೆ ಅಲ್ಲಿ ಗಿಡಮರಗಳು ಇರಂಗಿಲ್ಲ, ಮೋಡಗಳನ್ನು ತಡೆದು ನಿಲ್ಲಿಸುವಂತಹ ಬೆಟ್ಟ ಪ್ರದೇಶಗಳು ಇರಂಗಿಲ್ಲ. ಹಿಂಗಾಗಿ ಅಲ್ಲಿ ಮಳೆ ಆಗಂಗಿಲ್ಲ. ಮಳೆ ಆಗಂಗಿಲ್ಲ ಅಂತಂದ್ರೆ ಅಲ್ಲಿಯ ಒಂದು ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಒಣ ಪ್ರದೇಶವಾಗಿ ಬದಲಾವಣೆ ಆಗುವಂತಹದ್ದು, ಪರಿವರ್ತನೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಈ ಮರುಭೂಮೀಕರಣ, ಡೆಸರ್ಟಿಫಿಕೇಶನ್ ಅನ್ನುವಂತಹದ್ದೇನದಲ್ಲ, ಇದು ಬಹಳ ತೀವ್ರವಾಗಿ ಆಗ್ತಾ ಇರುವುದನ್ನ ವಿಜ್ಞಾನಿಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಾವೇನು ವಿಚಾರ ಮಾಡಿದೀವಿ, ಅರಣ್ಯೀಕರಣ ಮಾಡಬೇಕು ಅನ್ನುವಂಥದ್ದು, ಗಿಡ ಹಚ್ಚಬೇಕು ಅನ್ನುವಂಥದ್ದು, ನಮ್ಮಲ್ಲಿರುವಂತಹ ಅರಣ್ಯ ಪ್ರದೇಶಗಳನ್ನ ನಾವು ನಿರ್ದಯವಾಗಿ ಕಡಿತಾ ಇರೋದ್ರಿಂದ, ಅರಣ್ಯವನ್ನ ಕಡಿಮೆ ಮಾಡ್ತಾ ಇರೋದ್ರಿಂದ ಬರ್ತಾ ಬರ್ತಾ ಬರ್ತಾ ಭೂಮಿ ಮೇಲಿನ ಪರಿಸರ ವ್ಯವಸ್ಥೆ, ಇಕೋ ಸಿಸ್ಟಮ್ಗಳು ಏನಾಗ್ತಾ ಇದ್ದಾವೆ, ಅವು ಮರುಭೂಮಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಮರುಭೂಮೀಕರಣ ತೀವ್ರವಾದಂತಹ ವೇಗದೊಳಗೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ಆತಂಕ ಭರಿತವಾದಂತಹ ಮಾತನ್ನ ವಿಜ್ಞಾನಿಗಳು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಇದರ ವೇಗ ಬಹಳ ತೀವ್ರತೆಯನ್ನ ಪಡ್ಕೊಂಡಿದ್ದು, ಇದರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ಈ ಮರುಭೂಮೀಕರಣ ಆಗಲಾರದಂಗ ತಡೆಯುವುದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು, ಆ ಮೂಲಕವಾಗಿ ನಮ್ಮ ವಾತಾವರಣದ ಸಮತೋಲನವನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನೊಳಗೆ ಅನೇಕ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಿಶ್ವಸಂಸ್ಥೆ ಈಗಾಗಲೇ ನಮಗೆ ಇದರ ಬಗ್ಗೆ ಸೂಚನೆ ಕೊಟ್ಟಿರುವುದರಿಂದ ಇದು ವೈಯಕ್ತಿಕ ಜವಾಬ್ದಾರಿ ಕೂಡ ಹೌದು ಅನ್ನೋದನ್ನ ನಾವು ಒಪ್ಪಿಕೊಂಡು ಈ ನಿಟ್ಟಿನೊಳಗೆ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಏಪ್ರಿಲ್ 19ರಿಂದ ಬರುವ ಮಂಗಳವಾರ ಏಪ್ರಿಲ್ 25ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದು. ಕೆಲವು ಜಿಲ್ಲೆಗಳಲ್ಲಿ ಒಂದೆರಡು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದ್ ವೇಳೆ ಇಂಥ ಮಳೆಯ ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ಈ ಮಳೆಗಳ ಜೊತೆಗೆ ಗುಡುಗು, ಮಿಂಚು, ಸಿಡಿಲುಗಳು ಇರಬಹುದಾಗ್ಯದ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದರ ಬಗ್ಗೆ ತಾವು ಜಾಗೃತಿ ವಹಿಸಬೇಕು. ಬಹುತೇಕ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ವಾರಪೂರ್ತಿ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಿಸಿಲಿನ ಪ್ರಖರತೆ ಹೆಚ್ಚಾಗಬಹುದು, ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು. ಕೆಲವೊಂದು ಕಡೆ ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಇರಬಹುದು. ಕೆಲವೊಮ್ಮೆ ಸೂರ್ಯ ಮತ್ತು ಮೋಡಗಳ ಕಣ್ಣಾಮುಚ್ಚಾಲೆಯನ್ನು ಕೂಡ ನಾವು ನೋಡಬಹುದು. ಗರಿಷ್ಠ ತಾಪಮಾನ ಕೆಲವು ಕಡೆಗಳಲ್ಲಿ 40ಕ್ಕಿಂತ ಹೆಚ್ಚು ಹೋಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕನಿಷ್ಠ ತಾಪಮಾನದೊಳಗೆ ಸಹಿತ ಏರಿಕೆ ಕಂಡುಬರುವಂತಹದ್ದು ಅದ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 19, ಗುರುವಾರ 20, ಶನಿವಾರ 22, ರವಿವಾರ 23, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು 10% ಅಂದ್ರೆ ಈ ನಾಲ್ಕು ದಿವಸ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರುತ್ತದೆ. ಶುಕ್ರವಾರ 21ನೇ ತಾರೀಕು 20, ಸೋಮವಾರ 24ನೇ ತಾರೀಕು 30 ಮತ್ತು ಮಂಗಳವಾರ 25ನೇ ತಾರೀಕು 55% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗೆ ಶುಕ್ರವಾರ 21, ಸೋಮವಾರ 24 ಮತ್ತು ಮಂಗಳವಾರ 25, ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ. ಗರಿಷ್ಠ ತಾಪಮಾನ ಕಲಬುರಗಿ ಜಿಲ್ಲೆ ಒಳಗೆ 40ರಿಂದ 41 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗ್ಯದ. ಕನಿಷ್ಠ ತಾಪಮಾನ 25ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 19, ಗುರುವಾರ 20, ಶನಿವಾರ 22, ರವಿವಾರ 23, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು 10% ಅಂದ್ರೆ ಈ ನಾಲ್ಕು ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಶುಕ್ರವಾರ 21ನೇ ತಾರೀಕು ಮಳೆಯ ಸಾಧ್ಯತೆಗಳು 40%, ಸೋಮವಾರ 24ನೇ ತಾರೀಕು 35 ಮತ್ತು ಮಂಗಳವಾರ 25ನೇ ತಾರೀಕು 55% ಅನ್ನುವಂತಹ ಸೂಚನೆ ಅದ. ಶುಕ್ರವಾರ, ಸೋಮವಾರ, ಮಂಗಳವಾರ ಈ ಮೂರು ದಿವಸ ಬೀದರ್ ಜಿಲ್ಲೆ ಒಳಗೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಗರಿಷ್ಠ ತಾಪಮಾನ 39ರಿಂದ 40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25ರಿಂದ 26 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 19 ಸೋಮವಾರ 24 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಅಂದ್ರೆ ಈ 6 ದಿವಸ ಒಣ ಬಿಸಿಲಿನ ವಾತಾವರಣ ರಾಯಚೂರು ಜಿಲ್ಲೆ ಒಳಗ ಇರಬಹುದು. 25 ತಾರೀಕು ಮಂಗಳವಾರ ಮಳೆಯ ಸಾಧ್ಯತೆಗಳು ಅದಾವ ಶೇಕಡ 45%. ಮಂಗಳವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ರಾಯಚೂರು ಜಿಲ್ಲೆ ಒಳಗ ಇರಬಹುದು. ಇನ್ನ ವಿಜಯಪುರ, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ವಾರ ಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯಾಗುವಂತಹ ಸಾಧ್ಯತೆಗಳು ಈ 3 ಜಿಲ್ಲೆಗಳಲ್ಲಿ ಎಲ್ಲ ದಿವಸಗಳು ಶೇಕಡ 10% ಅನ್ನುವಂತಹ ಸೂಚನೆ ಅದ. ಅಂತಂದ್ರೆ ಈಗಾಗಲೇ ತಮಗೆ ತಿಳಿಸಿದಂಗ ವಾರ ಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರ್ತದ. ಆದರೂ ಕೂಡ ಮೋಡಗಳು ಕಾಣಿಸಿಕೊಳ್ಳಬಹುದು. ಮೋಡ ಕವಿದ ವಾತಾವರಣ ಕೆಲವೊಮ್ಮೆ ಇದ್ರೆ ಮೋಡ ಮುಸುಕಿದ ವಾತಾವರಣ ಯಾವಾಗೂ ಒಮ್ಮೆ ಕಾಣಿಸಬಹುದು. ಆದರೆ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಗರಿಷ್ಠ ತಾಪಮಾನ ವಿಜಯಪುರ ಜಿಲ್ಲೆ ಒಳಗ 39-40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 24-25 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕೊಪ್ಪಳ ಜಿಲ್ಲೆ ಒಳಗ ಗರಿಷ್ಠ 39-40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23-24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಗರಿಷ್ಠ 39-40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 21-22 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 19 ಸೋಮವಾರ 24 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%. ಈ 6 ದಿವಸ ಒಣ ಬಿಸಿಲಿನ ವಾತಾವರಣ ಯಾದಗಿರಿ ಜಿಲ್ಲೆ ಒಳಗ ಇರಬಹುದು. ಮಂಗಳವಾರ 25 ತಾರೀಕು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 50% ಅದಾವ ಅಂತೇಳಿ ತಿಳಿದು ಬರ್ತದೆ. ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ, ಕನಿಷ್ಠ ತಾಪಮಾನ 24-25 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 19, ಗುರುವಾರ 20, ರವಿವಾರ 23 ಮತ್ತು ಸೋಮವಾರ 24 ಈ 4 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%. ಅಂತಂದ್ರೆ ಈ 4 ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಶುಕ್ರವಾರ 21 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 25%, ಶನಿವಾರ 22 ತಾರೀಕು 15 ಮತ್ತು ಮಂಗಳವಾರ 25 ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆ ಅದ. ಶುಕ್ರವಾರ 21, ಶನಿವಾರ 22 ಮತ್ತು ಮಂಗಳವಾರ 25 ಈ 3 ದಿವಸ ಬಳ್ಳಾರಿ ಜಿಲ್ಲೆ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 19 ಸೋಮವಾರ 24 ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%. ಅಂದ್ರೆ ಈ ಎಲ್ಲ ದಿನ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಂಗಳವಾರ 25 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40%. ಆ ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 6 ದಿವಸಗಳು ಒಣ ಬಿಸಿಲಿನ ವಾತಾವರಣ ಇದ್ರೂ ಕೂಡ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 26-27 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರಬಹುದಾಗಿದೆ. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 19, ಗುರುವಾರ 20, ಶನಿವಾರ 22, ರವಿವಾರ 23 ಈ 4 ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%. ಅಂದ್ರೆ ಒಣ ಬಿಸಿಲಿನ ವಾತಾವರಣ. ಶುಕ್ರವಾರ 21 ತಾರೀಕು 25, ಸೋಮವಾರ 24 ತಾರೀಕು 30 ಮತ್ತು ಮಂಗಳವಾರ 25 ತಾರೀಕು ಶೇಕಡ 50% ಅನ್ನುವಂತಹ ಸೂಚನೆ ಅದ. ಈ 3 ದಿನಗಳು ಶುಕ್ರವಾರ 21, ಸೋಮವಾರ 24 ಮತ್ತು ಮಂಗಳವಾರ 25 ಜಹೀರಾಬಾದ್ ತಾಲೂಕಿನೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ದಿನಗಳಲ್ಲಿ ಸಹಿತ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು. ಮಳೆಯ ಜೊತೆಗೆ ಈ ಗುಡುಗು ಮಿಂಚುಗಳು ಇರಬಹುದಾಗಿದೆ ಅನ್ನುವಂತಹ ಸೂಚನೆ ಗಮನಿಸಬೇಕು. ಗರಿಷ್ಠ ತಾಪಮಾನ ಜಹೀರಾಬಾದ್ ತಾಲೂಕಿನೊಳಗ 38-39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 24-25 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇದು ಒಂದು ವಾರದ ಸವಿಸ್ತಾರವಾದಂತಹ ವಾತಾವರಣದ ವರ್ತನೆ ಬಗ್ಗೆ ಆಯಿತು. ಇದು 19-25 ತನಕ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಮುಂದಿನ ವಾರ ಅಂದ್ರೆ 26 ನಂತರ ಏನು ವಾರ ಬರ್ತದ, ಆ ವಾರದೊಳಗ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಕೆಲವು ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ, ಕೆಲವೊಂದು ಕಡೆ ಚಲೋ ಮಳೆಯಾಗುವಂತಹ ಸಾಧ್ಯತೆಗಳದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಈ ವಿಚಾರವನ್ನು ಕೂಡ ತಾವು ಗಮನದೊಳಗ ಇಡಬೇಕು. ಏನಾದರೂ ತಾವು ಯೋಜನೆ ಮಾಡ್ತಾ ಇದ್ರಿ ಅಂತಂದ್ರೆ ಮುಂದಿನ ವಾರದ ಕೂಡಿಕೊಂಡೇ ಈ ಸಲ ತಾವು ಯೋಜನೆ ಮಾಡೋದು ಬಹಳ ಒಳ್ಳೆಯದು ಅಂತೇಳಿ ನಮಗೆ ಅನಿಸ್ತದೆ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನ ಸ್ಥಾಪನೆ ಮಾಡಿಕೊಂಡು ಬಳಸುವುದಕ್ಕೆ ಗಮನ ಹರಿಸಬೇಕು. ಅದರ ಜೊತೆಗೆ ಉಳಿದಂತಹ ಆಪ್ಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು. ತಮ್ಮ ಸ್ನೇಹಿತರು, ಬಂಧು ಬಳಗದವರಿಗೆ, ಆಪ್ತರಿಗೆ, ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ ಇದೆ ಅಂತೇಳಿ ಅನ್ನುವಂತಹ ಮಾತನ್ನ ತಾವು ಅವರಿಗೆ ತಿಳಿಸಬೇಕು. ಅದರ ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನುವಂತಹ ವಿನಂತಿಯನ್ನು ಕೂಡ ತಾವು ಮಾಡ್ಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತ ಬೆಲ್ ಚಿಹ್ನೆಯನ್ನ ತಾವು ಕ್ಲಿಕ್ ಮಾಡಿದ್ರೆ ತಮಗೆ ನಾವು ಬಿಡುಗಡೆ ಮಾಡುವಂತಹ ವಿಡಿಯೋಗಳು ಕಾಲಕಾಲಕ್ಕೆ ತಮಗೆ ನೇರವಾಗಿ ಬಂದು ತಲುಪ್ತವೆ. ಇನ್ನೂ ಅನೇಕ ಆಪ್ಗಳು ಲಭ್ಯ ಅದಾವ, ಅವುಗಳನ್ನ ನೋಡಿಕೊಂಡು ತಾವು ಯಾವುದು ತಮಗೆ ಅನುಕೂಲ ಅದನ್ನೋ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಕೊಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ತಜ್ಞವಾಣಿ, ಮನುಕುಲದ ಜೀವನದಲ್ಲಿ ಪನ್ನೀರಿನ ಮಹತ್ವ ಕುರಿತು ಕಲಬುರಗಿ ತಾಲೂಕಿನ ಮಹಾಗಾಂವ್ ಕ್ರಾಸಿನ